ಸಿದ್ದಾಪುರ, ಕದ್ರಾ ತಲಾ ಎರಡು, ಕೊಲ್ಲೂರಿನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿಯಲ್ಲಿ ಬಿರುಗಾಳಿ ಗಂಟೆಗೆ 45-55 ಕಿಲೋಮೀಟರ್ ವೇಗದಲ್ಲಿ ಬೀಸಲಿರುವ ಕಾರಣ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನಭಾಗ್ಯ ಯೋಜನೆ ಜಾರಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ 18 ಜಾರಿ, ಲಕ್ಷ್ಮೀ ಹೆಬ್ಬಾಳ್ಕರ್. ರಾಜ್ಯಾದ್ಯಂತ ಸೋಮವಾರದಿಂದ ಕುಷ್ಠರೋಗ ಪತ್ತೆ ಅಭಿಯಾನ. ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ಮಾರ್ಗದ ವಂದೇ ಭಾರತ್ ರೈಲು ಸಂಚಾರಕ್ಕೆ ಇದೇ 26 ಹಸಿರು ನಿಶಾನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ವೀಳೆತ್ತ ಗಮನ ಹರಿಸಿ. ಈಗ 6:51. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ ನಮಸ್ಕಾರ. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಣ ಹೊರಣ ವಾರದ ಗ್ರಾಮೀಣ ಚರ್ಚೆ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಎನ್ ಕೇಶವಮೂರ್ತಿ, ಬಿಜಿ ಕವಿತಾ ಹಾಗೂ ಆರ್ ಲೋಕೇಶ್ವರಿ. ಅನಂತರ ಆರ್ ಲೋಕೇಶ್ವರಿಯವರ ಪ್ರಸ್ತುತಿಯಲ್ಲಿ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಕೃಷಿ ದರ್ಪಣ ಪ್ರಸಾರವಾಗಲಿದೆ. ಅನ್ನದಾತ ಕಿಸಾನೋ ಕಿ ಖುಷಹಾಲಿ ಔರೋಂ ಕಿ ಆಯ್ ಮೇ ಬಢೋತ್ತರಿ ಕೆ ಲಿಯೆ ಭಾರತ ಸರ್ಕಾರ ಲಗಾತಾರ ಪ್ರಯಾಸರತ ಹೈ. ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಮೇ ಪಿಛಲೆ 7 ಮೇ ಖೇತಿ ಕೋ ಆಧುನಿಕ ಔರ್ ಕಿಸಾನೋ ಕೋ ಆತ್ಮನಿರ್ಭರ ಬನಾನೆ ಕೆ ಲಿಯೆ ಕೈ ನಿರ್ಣಯ ಲಿಯೆ ಗಯೆ ಹೈ. ಛೋಟಾ ಕಿಸಾನ್ ಬನೆ ದೇಶ ಕಿ ಶಾನ್ ಯೆ ಹಮಾರಾ ಸಪ್ನಾ ಹೈ. ದೇಶ ಕೆ 80% ಸೇ ಜ್ಯಾದಾ ಕಿಸಾನ್ ಐಸೆ ಹೈ ಜಿನ್ಕೆ ಪಾಸ್ 2 ಹೆಕ್ಟರ್ ಸೇ ಭಿ ಕಮ್ ಜಮೀನ್ ಹೈ. ಅಬ್ ದೇಶ ಮೇ ಇನ್ಹೀ ಛೋಟೆ ಕಿಸಾನೋ ಕೋ ಧ್ಯಾನ ಮೇ ರಖತೆ ಹುಯೆ ಕೃಷಿ ಸುಧಾರ ಕಿಯೆ ಜಾ ರಹೆ ಹೈ, ನಿರ್ಣಯ ಲಿಯೆ ಜಾ ರಹೆ ಹೈ. इस योजना से मिले लाभ तथा आवेदन की स्थिति देखने के लिए पीएम किसान पोर्टल लॉन्च किया गया है. इस पोर्टल के माध्यम से पात्र किसान अपना पंजीकरण स्वयं करने के साथ साथ अब तक मिले लाभ और अपने आवेदन की स्थिति फार्मर्स कॉर्नर से देख सकते हैं. इस योजना का लाभ पात्र किसानों को ही मिल सके इसके लिए इस प्रक्रिया को फूल प्रूफ बनाते हुए इसे आधार और इनकम टैक्स वेरिफिकेशन के साथ साथ फिजिकल वेरिफिकेशन से भी जोड़ा गया है. इसके अलावा किसानों की सुविधाओं और जानकारी के लिए पीएम किसान मोबाइल ऐप भी विकसित किया गया है. पीएम किसान सम्मान निधि योजना का लाभ देश के सभी राज्यों और केंद्र शासित प्रदेशों के किसानों को मिल रहा है. इसे हासिल करके हमारा किसान सबल और आत्मनिर्भर हो रहा है. इस स्कीम ने हमारा भारत सरकार ने हमारा किसान के लिए बहुत बड़ा सम्मान दिया है. इसीलिए हम भारत सरकार को प्रधानमंत्री नरेंद्र मोदी जी को हम बहुत बहुत धन्यवाद देती हूँ. आत्मनिर्भर भारत की पहचान प्रगतिशील और समर्थ किसान. यारे कुगाडली यारे हो राडली ಆರ್ಸಿಎಫ್ ಸುಪಲಾ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಪಲಾ 15 15 15 ಅದೇ ಗುಣಮಟ್ಟ. ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಪಲಾ 15 15 15. ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲಕ್ಕೋ ಓ ಬಾಜಯಣ್ಣ ನೋಡವಾ, ಈಗ ಜಯಣ್ಣ ಒಬ್ಬನೇ ಬರ್ತಾನೆ ಅಂತ ನೀನು ಅನ್ಕೊಂಡಿದೀಯೇ? ಇಲ್ಲ, ಅನ್ಕೊಂಡಿಲ್ಲ. ಇದೆಲ್ಲ ಚಂದ್ರಣ್ಣ ಕಾಣ್ತಾ ಇಲ್ಲ ಅಂತ ಅನ್ಕೊಂಡೆ. ಚಂದ್ರಣ್ಣ ಅದು ಏನೋ ಏಳ್ದಕ್ಕನವ ಬೆಳಗ್ಗೆ ಸಿಕ್ಕಿದ್ದ ಜಮೀನ್ ತಾವು, ಅದು ಎಲ್ಗೋ ಓಬತ್ತಿನ ಕಣ್ ಜಯಣ್ಣ ಅಂದ. ಅದು ಎಲ್ಲಿ ಓಬತ್ತಿನಿಂದ ಅನ್ನೋದೇ ಮರ್ತು ಹೋಗ್ಬಿಟ್ಟದೆ. ಅಯ್ಯೋ, ಅವನ್ ಬಿಡು, ಕಾಲಕ್ಕೆ ಚಕ್ರ ಕಟ್ಕೊಂಡವನೇ. ಇವತ್ತು ಇಲ್ಲಿರ್ತಾನೆ, ನಾಳೆ ಇನ್ನೊಂದ್ ಕಡೆ ಇರ್ತಾನೆ. ಅವನ್ದಿದ್ದೆ ನಿನಗೆ ಕುತೂಹಲ ತಣಸಕ್ಕೆ ಅಂತ ಇನ್ನೊಬ್ರು ಕರ್ಕೊ ಬಂದಿನಿ ನೋಡು. ಓ, ಯಾರಪ್ಪ ಇದು? ಏ ಬಾರವ, ಅದ್ಯಾಕ ಹಿಂಗ್ ನಾಚ್ಕೊಂಡೆ ನೋಡ್ದ? ಬಾರವ. ನಮಸ್ಕಾರ ಅಕ್ಕ. ನಮಸ್ಕಾರ ಕಣವ್ವ. ನನ್ನ ಹೆಸರು ಸುಂದರಕ್ಕ ಅಂತ. ಓ, ಏನಣ್ಣ ಇದು, ಯಾರ ಸುಂದ್ರನ್ ಕರ್ಕೊಂಬಂದಿದ್ಯಾ? ಹೆಸರಿಗೆ ತಕ್ಕಂಗೆ ಸುಂದರವಾಗೇ ಇಲ್ವೇ? ಅವಳೆ ಕಣ್ಣಣ್ಣ, ಅದಕ್ಕೆ ಹೇಳಿದ್ದು. ಅಲ್ಲ ಕಮಲಕ್ಕ, ಏನೋ ಚಾಳಿಸ ಪಾಳಿಸ ಏನೋ ಬರ್ತದಂತಲ್ಲ, ಅದನ್ನು ಹಾಕೊಂಡು ಏನಾರು ಇದ್ರು ನೋಡ್ಬಿಡು, ಇನ್ನೂ ಚಂದ ಕಾಣ್ತಾಳೆ. ಬಾರವ್ವ. ಜಯಣ್ಣ ಚೆನ್ನಾಗಿ ಮಾತಾಡ್ತಾರೆ. ಹೌದು ನೋಡವ್ವ, ನಮಗೆ ಕಮಲಕ್ಕ ಅಂತಂದರೆ ಬೋ ವಿಶ್ವಾಸ. ಹಂಗಾಗಿ ಒಂದು ಕಿತ ಸಂಜೆ ಅಂದರೆ ಅವಳು ಮನೆಗೆ ಬರಬೇಕು, ಮಾತಾಡಬೇಕು. ಏನೋ ಕಷಾಯ ಪಸಾಯ ಎಲ್ಲ ಕಲ್ತ್ಕೊಬಿಟ್ಟು ಅವಳೆ ಕರೋನಾದಲ್ಲಿ, ಅದ ಕುಡಿದು ಕುಡಿದು ನಮಗೂ ಏನೂ ಬರ್ನಿಲ್ಲ, ಕೆಮ್ಲ ಶೀತ ಎಲ್ಲ. ಆಮೇಲೆ ನೋಡು, ಅವಳು ಯಾಕೆ ಬಂದವಳೆ ಸುಂದರಕ್ಕ ಅಂದರೆ, ಈ ತಿಮ್ಮವ ಇಲ್ವಾ ಅಟ್ಟಿನಾಗೆ, ಬೆಳಗ್ಗೆ ಚಂದ್ರನ್ ಸಿಕ್ಕೋನೆ ಹೇಳ್ದ, ಅವಳ ಮಗಳು ಬಿಮ್ಮನ್ಸೆ ಅಂತೆ, ಏನೋ ಸಮಸ್ಯೆ ಆಗ್ಬಿಟ್ಟದೆ, ಹೋಗ್ಬೇಕು ನೋಡಬೇಕು ಅಂತಿದ್ನ. ನಮ್ಮ ಸುಂದರಕ್ಕ ಬೆಳಗ್ಗೆ ಗ್ರಾಮ ಪಂಚಾಯತಿ ಆಫೀಸ್ನಾಗ ಕುಂತ್ಕೊಂಡಿದ್ಲು. ಆಮೇಲೆ ನಾನು ಹೋದೆ, ನಮ್ಮ ಅಧ್ಯಕ್ಷರು ಪರಿಚಯ ಮಾಡಿಕೊಟ್ರು, ಜಯಣ್ಣವರೇ ಪರಿಚಯ ಮಾಡ್ಕೊಳ್ಳಿ ಸುಂದರಕ್ಕ ಅಂತ. ಊರಿಗೆ ಹೊಸದಾಗಿ ಬಂದವ್ರೆ ಸೊಸೆ, ಏನೋ ಪಂಚಾಯತ್ ಬಗ್ಗೆ ಓದ್ಕೊಂಡವ್ರೆ, ಮತ್ತು ಹೆಣ್ಮಕ್ಳು ಆರೋಗ್ಯದ ಬಗ್ಗೆ ತಿಳ್ಕೊಂಡವ್ರೆ, ಮಕ್ಕಳ ಬಗ್ಗೆ ಎಲ್ಲ ಸಂದಾಕ್ ಮಾತಾಡ್ತಾರೆ, ಸಿಕ್ಸ್ನ ಏನೋ ಹೇಳ್ತಾ ಇದ್ರು. ನಾವು ಈ ವರ್ಷ ಮಾಡ್ಲಿಲ್ವೇನಮ್ಮ, ಐಕ್ಲೆಲ್ಲ ಈ ಸ್ಕೂಲ್ಗೆ ಬರ್ನಿ ಅಂತ ತ್ವಾರಣವ ಕಟ್ಟಿ ನೀನು ರಂಗೋಲೆ ಬೇರೆ ಬಿಡಿಸಿದ್ದಲ್ಲ, ಮತ್ತೆ ಅದಕ್ಕೆಲ್ಲ ಬಣ್ಣ ತುಂಬಿ ಬಿಟ್ಟಿರ್ಲಿಲ್ವೇ? ಮಕ್ಕಳು ಏನ್ ಖುಷಿ ಪಟ್ಟು ಗೊತ್ತಾ ಸುಂದರಕ್ಕ, ಇಷ್ಟು ದಿವಸ ನಗರದಾಗ ಇದ್ದಿದ್ದು ಈಗ ಹಳ್ಳಿಗೆ ಬಂದಿವ್ನಿ, ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಭ್ಯಾಸ ಮಾಡ್ಕೊಳಕ್ಕೆ. ಅದೇನ್ ಕಷ್ಟವೋ, ನಾ ಬೇರೆ ಕಾಣೆ ಕಮಲಕ್ಕ ಇದ್ಬಿಟ್ರ ಆಯ್ತು ಕಣ್ ಸುಂದರವ. ಅದು ಊರಿಗೆ ಬಂದ ತಕ್ಷಣ ಎಲ್ಲಾರು ಹೇಳಿದ್ರು, ಕಮಲಕ್ಕ ಪರಿಚಯ ಮಾಡ್ಕೊಂಬಿಡು, ತುಂಬಾ ಸುಲಭ ಜೀವನ ಮಾಡೋದು ಹಳ್ಳಿಲಿ, ಬಹಳ ಸುಲಭ ಅಂತ. ನನಗೂ ತುಂಬಾ ಕುತೂಹಲ ಇತ್ತು ನೋಡ್ಬೇಕು ಕಮಲಕ್ಕನ ಅಂತ. ಜಯಣ್ಣ, ನೀವು ನನ್ನೇ ಸುಂದರಕ್ಕ ಸುಂದ್ರಿ ಚಾಳಿಸ್ ಬಂದ್ರೆ ಹಾಕೊಂಡು ನೋಡು ಅಂತೆಲ್ಲ ಅನ್ಬಿಟ್ರಲ್ಲ, ನೀನು ಹಂಗೆ ಕಮಲಕ್ಕ ನೋಡ್ಬೇಕು. ನೋಡ್ಬೇಕೀಗ, ಹಾಕೊಂಡು ನೋಡ್ತೀನಿ ಇವಾಗ ಕಮಲಕ್ಕನ್ನ. ಸರಿ ಸರಿ, ಅಲ್ಲವ್ವ ನೀವಿಬ್ರು ಒಬ್ರನ್ನೊಬ್ರು ನೋಡ್ಕ ಕುತ್ಕೊಬಿಟ್ರಿ. ಅದೇನೆ, ಅದೇನೋ ನಮ್ ಜಯಣ್ಣ ಹೇಳಿಲ್ವಾ, ಅದೇನೇನೋ ಕೆಲಸ ಮಾಡ್ತೀಯ ನೀನು ಅಂತ ಹೇಳಿದ್ರು ಅಂತ. ಅದೇನು ಅಂತ ಹೇಳವ್ವ? ಅದೇನು ಹೇಳವ್ವ? ಅವನು ಅಂಗನವಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು, ಟೀಚರ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಆ ತಿಮ್ಮಕ್ಕನ ಮಗು ಬರ್ತಾ ಇಲ್ಲ ಶಾಲೆಗೆ ತುಂಬಾ ದಿವಸದಿಂದ ಅಂತ ಹೇಳಿದ್ರು. ಅದಕ್ಕೆ ಹೋಗಿದ್ದೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ. ಗರ್ಭಿಣಿ ಆಗಿದ್ದಾಗ ಸರ್ಕಾರ ಬೇಕಾದಷ್ಟು ಪೌಷ್ಟಿಕಾಂಶದ ಇದೆಲ್ಲ ಕೊಡ್ತಾರೆ, ಆದರೆ ಇವರೇನೋ ಸರಿಯಾಗಿ ಆರೈಕೆ ಮಾಡ್ಕೊಂಡಿಲ್ಲ ಅನ್ಸತ್ತೆ. ಮಗುಗೆ ಅಂಥ ಶಕ್ತಿ ಇಲ್ಲ, ಅಂಥ ಶಕ್ತಿ ಏನು ಇಲ್ಲ. ಅಂದರೆ ನೀ ಗರ್ಭಿಣಿ ನೋಡ್ಬಿಟ್ಟು ಹೇಳ್ತಾ ಇದೀಯಾ? ಅಲ್ಲ ಅಲ್ಲ ಅಲ್ಲ, ಅವ್ರ ಮನೆಗೆ ಮನೆಗೆ ಹೋಗಿದ್ದೆ ನಾನು. ತಡಿಯವ್ವ, ಹೇಳ್ತೀನಿ. ಇವಳು ಕನ್ಫ್ಯೂಸ್ ಮಾಡ್ಕೊತಾವಳೆ ನೋಡುದ್ ಖುಷಿಗೆ ಮಾತೆ ಬರ್ತಾ ಇಲ್ಲ. ಕನ್ಫ್ಯೂಸ್ ಮಾಡ್ಕೋತಾ ಇರೋದು ನಂಗೆ ಅರ್ಥವಾಯ್ತಾ ಇಲ್ಲ ಬಿಡು, ನೀನ್ ಹೇಳ್ತಾ ಇರೋದು. ಮನೆಯಾಗೆ ಇಬ್ರವ್ರಕವ, ಒಬ್ಳು ಭೀಮನ್ಸೆ, ಇವನು ಬೆಳಗ್ಗೆ ಆಯಮ್ಮನ್ ನೋಡ್ಕೊಂಡ್ ಬಂದು ನಂಗೆ ಹೇಳ್ದ ಚಂದ್ರಣ್ಣ. ಇವಳು ಇನ್ನೊಂದು ಮಗನು ಐತೆ, ಹೆಣ್ಮಗ, ಅದಕ್ಕೆ ಈಗ ಒಂದ್ 6 ತಿಂಗಳದ ಮಗ ಐತೆ, ಅದನ್ನು ಹೇಳ್ತಾವಳೆ. ಬಿಮ್ಮನ್ಸೇದು ಹೇಳ್ತಾಳೆ, ಹೇಳವ ಹುಡುಗಿ ಗರ್ಭಿಣಿ ಆಗದೆ ಅದಕ್ಕೂ ಏನೋ ಸಮಸ್ಯೆ ಅಂತ ಹೇಳ್ತಿದ್ದ. ಅದಕ್ಕೂ ಏನೋ ಸಮಸ್ಯೆ ಇದೆ, ಪೌಷ್ಟಿಕಾಂಶ ಎಲ್ಲ ಪದಾರ್ಥಗಳೆಲ್ಲ ಕೊಡ್ತಾರೆ, ಈ ಸಿರಿಧಾನ್ಯದೆಲ್ಲ ಕೊಡ್ತಾರೆ, ಇವ್ರು ಯಾಕೋ ಹೋಗೋದೇ ಇಲ್ಲ ಅಂತೀನಿ. ಇಸ್ಕೋತಾ ಇಲ್ಲ ಹೋಗ್ಲಿ, ಆರೋಗ್ಯ ಕೇಂದ್ರಕ್ಕೆ ಹೋಗಿ ತಪಾಸಣೆ ಏನಾದ್ರೂ ಮಾಡಿಸ್ಕೋಬಾರ್ದ? ಅದನ್ನು ಮಾಡಿಸ್ಕೊಂತ ಇಲ್ಲ. ಏನ್ ಗೊತ್ತೇನವ್ವ, ಅವ್ರ ಮನೇಲಿ ವಸಿ ಕೆಲ್ಸ ಜಾಸ್ತಿ, ಅಲ್ಲಿ ಯಾರಾದ್ರೂ ಮನೇಲಿ ಅವ್ರ ಅತ್ತೆ ಗಿತ್ತೆ ಅನ್ಸ್ಕೊಂಡವ್ರು ಕೂತ್ಕೊಳ್ಳವ, ಏನಾದರೂ ಒಂಚೂರು ತಗ ಹಾಲು ಕುಡಿ, ಮುದ್ದೆ ತಿನ್ನು, ಈ ಕಾಳಿನ ಪಲ್ಯ ಮಾಡ್ಕೊಡ್ತೀನಿ ತಿನ್ನು ಅನ್ಬೇಕು. ಯಾರು ಹೇಳೋರಿಲ್ಲ. ಪಾಪ ಬೆಳಗ್ಗೆ ಅಂದ್ ಸಾಯಂಕಾಲ ತನಕ ದುಡಿ ದುಡಿ ದುಡಿ ಇನ್ನೆಲ್ ಶಕ್ತಿ ಬಂದದ್ ಬಿಡು. ಅಲ್ಲ ಕಮಲಕ್ಕ ಊರವ್ರಿಗೆಲ್ಲ ಹೇಳ್ತಾಳೆ, ಇವಳು ಮಾಡ್ತಾಳೆ ಕೇಳು. ಏ ಮಾಡ್ತೀನಿ ಕಣ್ಣ, ಯಜಮಾನ್ರಿಗೆ ಅಂತ ಮುದ್ದೆ ಮಾಡಿ ಸೊಪ್ಪಿಂದು ಕಾಳು ಸೊಪ್ಪು ಪಲ್ಯ ಮಾಡಿ ತರಕಾರಿದೊಂದು ಪಲ್ಯ ಮಾಡಿ ಜೊತೆಗೆ ಬೆಣ್ಣೆನೂ ಒಂದು ಸಣ್ಣ ಕುಟ್ಕೆನಲ್ಲಿ ಇಟ್ಕೊಂಡು ಎಲ್ಲ ತಗ ಹೋಯ್ತಾಳೆ. ಇವಳೇನ್ ತಿಂದಾಳೆ ಕೇಳವ? ಏನ್ ಬರೀ ಗಂಡಂಗ್ ಮಾತ್ರ ಒಂದ್ ಮಿಳ್ಳೆ ಬೆಣ್ಣೆ ಹಾಕ್ಬಿಡ್ತೀರಾ ನೀವು? ಏನೇನ್ ತಿನ್ನಲ್ವಾ? ಗಂಡ ಚೆನ್ನಾಗಿದ್ರೆ ನಾ ಚೆನ್ನಾಗಿರ್ತೀನಲ್ವೇ. ಆದ್ರೂ ಆರೋಗ್ಯ ನೋಡ್ಕೋಬಾರ್ದು ನೀವು. ನೋಡ್ಕೋತೀನಿ ಲಕ್ಕವ್ವ. ಈಗ ಕಮಲಕ್ಕನ್ ಹೆಂಗು ಫ್ರೆಂಡ್ ಮಾಡ್ಕೊಡ್ತಿದ್ದೀನಿ. ಇನ್ನು ಏನು ನೀವು ತಾವು ಅಂತ ಅನ್ಕೊಂಡು ಪ್ರೀತಿಯಿಂದ ಮಾತಾಡ್ಸಿದಾದ್ರೆ ಅದಕ್ಕೆ ಹಂಗೆ ಚಂದ. ಕಮಲಕ್ಕ ಅಂದ್ರೆ ಚಂದ ಇಲ್ವೇನವ? ಹೌದು ಕಣಣ್ಣ. ಮತ್ ಹೇಳ್ ನೀನ್, ನಾನೇ ಹೇಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಯಾಕೋ ಸಂಕೋಚ, ಅದಕ್ಕೆ ಸುಮ್ನಾದೆ. ಒಂದು ಕಮಲಕ್ಕನ ಕಷಾಯ ಕುಡಿಸ್ಬಿಡುಮ್ಮ ಕೊನಿಗೆ, ಅವಾಗ ಫುಲ್ ಸುಂದರಕ್ಕ ಸರಿ ಹೋಗ್ಬಿಡ್ತಾಳೆ ಇಲ್ವಾ? ಹೌದು. ಅಲ್ಲಕ್ಕ ಸುಂದರಕ್ಕ, ನೀನು ಹಳ್ಳಿಗೆ ಇಷ್ಟಪಟ್ಟೆ ಬಂದ್ಯಾ ಅಥವಾ ಕಷ್ಟಪಟ್ಟು ಹಳ್ಳಿನಾಗಿದ್ಯಾ? ಕಷ್ಟಪಟ್ಟೆ ಬಂದೆ, ಆದ್ರೆ ಈಗ ಇಷ್ಟ ಆಗ್ತಾ ಇದೆ ಹಳ್ಳಿ ನೋಡಿದೆ. ಹಳ್ಳಿ ಜೀವನನು ಚೆನ್ನಾಗಿರತ್ತೆ ಅಂತ ಅಂದ್ರೆ ಭಯ ನಂಗೆ. ಹಳ್ಳಿನಲ್ಲಿ ಹೆಂಗಪ್ಪ ಜೀವನ ಮಾಡೋದು, ಹೆಂಗಿರ್ತಾರಪ್ಪ, ಇಲ್ಲೆಲ್ಲ ಸೌಲಭ್ಯ ಇರತ್ತೋ ಇಲ್ವೋ, ಇವ್ರು ನನ್ನ ಸಿಟಿಯಿಂದ ಬಂದವರು ಅಂತ ಮಾತಾಡಿಸ್ದೆ ಇರ್ತಾರೋ ಏನೋ, ನನ್ನ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ತಾರೋ ಇಲ್ವೋ, ಇಲ್ಲ ನನಗೆ ಹೊಂದ್ಕೊಳಕ್ ಆಗತ್ತೋ ಇಲ್ವೋ ಅಂತ ಯೋಚನೆ. ಹಂಗ ನೋಡಿದ್ರೆ ನಮ್ದು ಜಮೀನಿದೆ, ಆದ್ರೆ ನಮ್ಮನೆಯವ್ರೇನು ಹೋಗೋದಿಲ್ಲ, ನಮ್ಮ ಭಾವನವ್ರು ನೋಡ್ಕೊಂತಾರೆ ಜಮೀನು. ಏನ್ ಬೆಳೆದಿರವ ಅಲ್ಲಿ? ಕಬ್ಬು, ಕಬ್ಬು ಬೆಳೆದಿದ್ದಾರೆ. ಇವಾಗ ಹಸು ನೋಡ್ಕೊಂತಾ ಇದ್ದಾರೆ. ಆಮೇಲೆ ಏನೋ ಕೃಷಿ ಹೊಂಡ ಏನು ಮಾಡಿಲ್ವೇ? ಕೃಷಿ ಹೊಂಡ ಮಾಡಿದ್ರು, ಇವಾಗ ಅದೇನೋ ಮುಚ್ಚಿಬಿಟ್ಟಿದ್ದಾರೆ. ಇವಾಗ ಹಸು ಕಡೆಗೆ ನಿಗಾ ಬಂದ್ಬಿಟ್ಟಿದ್ಯಲ್ಲ, ಕೃಷಿ ಹೊಂಡದ ಕಡೆಗೆ ನಿಗಾ ಇಲ್ಲ. ಹಾಗಾಗಿ ಅದನ್ನೆಲ್ಲ ನೋಡಿದ್ನಲ್ಲ, ಸೊ ಹಳ್ಳಿ ಜೀವನ ನನಗೂ ಒಗ್ಗತ್ತೇನೋ ನೋಡೋಣ ಅಂತ ಅನ್ಕೊಂಡು ಬಂದಿದ್ದೀನಿ. ಅಲ್ಲಕ್ಕವ್ವ, ನೀನು ಅದೇನೋ ಪೇಟೆನವರೆಲ್ಲ ಕೈಯಾಗ ಹಿಡ್ಕೊಂಡು ಪಟ ಪಟ ಪಟ ಅಂತ ಕುಟ್ಕ ಓಡಾಡ್ತಿರ್ತಾರಲ್ಲ, ಏನದು ಕಮಲಕ್ಕನ ತಗಬಿಟ್ಟವಳೆ ಸುಮ್ಕೆ ಅಂತ ಕೂತಿದ್ರು ಸಾಕು, ಅದೇನೋ ಕುಟ್ಕೊಂಡು ಕೂತಿರ್ತಾಳೆ. ಹೇಳಿದ್ದೆ ಹೇಳಿದ್ದು ಜಯಣ್ಣ, ನಂಗೆ ಇಷ್ಟು ಜನ ಏನೋ ಹೇಳ್ತಾರಲ್ಲ, ಏನೋ ಫಾಲೋಯರ್ ಇದಾರೆ ನನಗೂ. ಓ ಹಾಗಾದ್ರೆ ಫೇಸ್ಬುಕ್ ಟ್ವಿಟರ್ ಎಲ್ಲ ಉಂಟು ಕಮಲಕ್ಕ? ನಮ್ಮ ಮೈಕ ಎಲ್ಲ ಹಾಕೊಟ್ಟೈತೆ, ಎಲ್ಲ ಕೂತ್ಕೊಂಡು ನೋಡ್ತಾ ಇರ್ತೀನಿ. ನಂಗೆ ಅದೆಲ್ಲ ಗೊತ್ತಿಲ್ಲ ಜಾಸ್ತಿ, ನಾನೇ ಇವಾಗ ನಿನ್ನಿಂದ ಕಲ್ತ್ಕೋಬೇಕು. ಅಲ್ಲ ಸುಂದರಕ್ಕ, ಪ್ಯಾಟೆಯಿಂದ ಬಂದಿಯಾ? ನಿಂಗೂ ಈ ಫಾಲೋಯರ್ ಗಳೆಲ್ಲ ಇದಾರ ಹೆಂಗೆ ಅಂತ? ಈಗ ನಾನ್ ಕಮಲಕ್ಕನ್ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಹಳ್ಳಿನಾಗೆ ಕಮಲಕ್ಕನ್ ಅನುಸರಿಸ್ಬಿಡು, ಎಲ್ಲ ಸರಿ ಹೋಯ್ತತೆ. ಆಮೇಕೆ ಅದೇನೋ ಹೇಳ್ತಿದ್ದಲ್ಲ, ಈ ಸ್ಕೂಲ್ ಮಕ್ಕಳಿಗೆಲ್ಲ ನಾಳೆ ಭಾಷಣ ಮಾಡ್ಬೇಕು, ಯಾವಾಗ ಹೇಳ್ಬೇಕು ಸರಿಯಾಗಿ ಭಾಷಣ ಮಾಡ್ಬೇಕು, ಅದಕ್ಕೆ ಕಮಲಕ್ಕನೇ ಕರ್ಕೊಂಡು ಬರೋಣ ಅಂತ ಯೋಚನೆ ಮಾಡ್ತಾ ಇದೀನಿ ಜಯಣ್ಣ. ಒಳ್ಳೆಯವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದೀರಿ. ಕಮಲಕ್ಕ ವಾರಕ್ಕೊಂದ್ಸರಿ ಹೋಗಿ ಭಾಷಣ ಮಾಡ್ತಾಳೆ. ಓ ನೀನು ಎಲ್ಲಿದೀಯಾ? ಓ ನಾನು ಕೇಳಿಲ್ವಲ್ಲ. ಏನೇ ಆಗ್ಲಿ, ಈಗ ವಿಶ್ವ ಪರಿಸರ ದಿನ, ಅವತ್ ನಾನೇ ಭಾಷಣ ಮಾಡಿದ್ದು. ಮಹಿಳಾ ದಿನಾಚರಣೆ ಒಂದ ಎರಡ ಬಿಡು, ಆಮೇಲೆ ಎಲ್ಲ ನಿಂಗೆ ಗೊತ್ತಾಯ್ತದೆ. ಅಲ್ಲ ಹೇಳ್ತೀನಿ ಕೇಳಲ್ಲೇ, ಅದನ್ನ ನಮ್ ಚಂದ್ರಣ್ಣ ರೆಕಾರ್ಡ ಮಾಡ್ಬಿಟ್ಟು ನೀ ಹೇಳದ್ನಲ್ಲ ಈಗ, ಅದೇನೋ ಹೇಳದ್ನಲ್ಲ ಅದೆಂತದ ಬುಕ್ ಅಂತ ಅದ್ರಾಗ ಹಾಕ್ಬಿಟ್ಟಿದ್ದ ಫೇಸ್ಬುಕ್ ತಕೊಳಪ್ಪ. ಅದ್ ಏನು ಎಲ್ಲ ಕೈ ಎತ್ತದ್ ಬರ್ತದ ಅಂತಲ್ಲ ಎಂತದ? ಏನ್ ಕೈಗಳು ತೋರ್ಸಿದ್ದೆ ತೋರ್ಸಿದ್ದು ಇದೇನ್ ಕಮಲಕ್ಕ ಈ ಪಾಟಿ ಕೈಗಳವ? ಆದ್ರೂ ನೀವು ಮುಖದ ಪುಸ್ತಕ ಅಂತಿದ್ರೆ ಇವಾಗ ಫೇಸ್ಬುಕ್ ಅನ್ನೋದು ಕಲ್ತ್ಕೊಂಡ್ಬಿಟ್ರಲ್ಲ. ಮತ್ತೆ ಏನ್ ಅಷ್ಟು ಕಲಿದೆ ಅಂದ್ಮೇಲೆ ಯಾಕೆ ಬಾ? ಒಟ್ನಾಗೆ ನೋಡವ್ವ, ನೀ ಬಂದಿದ್ದು ಬೋ ಸಂತೋಷ ಆತು. ಈಗ ಪೇಟೆ ತಿರುಗಿರೋರು ಹಸಿ ವಿಚಾರ ತಿಳ್ಕೊಂಡಿರೋರು ಬಂದು ಹಳ್ಳಿನಾಗೆ ಇದ್ದು ಮಕ್ಕಳುಗಳಿಗೆಲ್ಲ ಹೇಳಿ, ಹೆಣ್ಣು ಮಕ್ಕಳುಗಳಿಗೆ ಹೇಳಿ ಎಲ್ಲ ಮಾಡಿದರೆ ಹಳ್ಳಿ ಜೀವನ ಚೆಂದಾಗೈತೆ ಅಂತ ಅನ್ನಿಸ್ತದೆ. ಇಲ್ಲಾಂದರೆ ಯಾಕಾರು ಬಂದು ಸೇರ್ಕೊಂಡು ಅಂತ ಅನ್ನಿಸ್ತದೆ. ಇಲ್ಲ ಪೇಟೆಯಲ್ಲಿ ಇದ್ದವ್ರಿಗೆಲ್ಲ ತಿಳಿದಿದೆ ಅಂತೇನು ಇರಲ್ಲ, ಹಳ್ಳಿಲಿ ಇದ್ದವ್ರಿಗೆ ತಿಳಿದಿರತ್ತೆ ಬೇಕಾದಷ್ಟು. ಆದ್ರೆ ಹಿತ್ಲ ಗಿಡ ಮದ್ದಲ್ಲ ನೋಡಿ, ಹಳ್ಳಿಲಿರೋರೆ ಹಳ್ಳಿಲಿರೋರ್ಗೆ ಹೇಳಿದ್ರೆ ಅವ್ರಿಗೆ ಅರ್ಥವಾಗಲ್ಲ, ಒಪ್ಪೋದಿಲ್ಲ. ಮನೆಯವ್ರು ಹೇಳಿದ್ರೆ, ಹೊರಗ್ನವ್ರು ಬಂದು ಹೇಳಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಅಷ್ಟೇ. ನಾನು ಕಮಲಕ್ಕಂತ ತಿಳ್ಕೊಂಡು ನಾನು ಹೇಳ್ಬೇಕು ಹಂಗಲ್ಲ. ನಮ್ ತಾತ ಹೇಳೋವ ಸಂಕದಿಂದ ಬಿದ್ರೆ ತೀರ್ಥ ಅಂತ, ಇಲ್ವಾ? ಅಂದ್ರೆ ಹಳ್ಳಿನಲ್ಲಿ ನಾನು ಕಮಲಕ್ಕ ಹೇಳಿದ್ರೆ ಇವಕ್ಕೇನ್ ಗೊತ್ತಾಯ್ತದ ಹಳ್ಳಿ ಮಕ್ಕ ಅಂತಾರೆ, ಅದೇ ನೀನ್ ಸುಂದರಕ್ಕ ಬಂದ್ ಹೇಳಿದ್ರೆ ಠಾಕ್ ಠೀಕ್ ಅಂತ ಅಲ್ಲೇ ಸರಿಯಾಗದೆ ಸರಿಯಾಗಿ ಹೇಳ್ತಾವಳೆ ಅಂತಾರೆ. ಅಲ್ಲ ಕಮಲಕ್ಕ, ನಾನ್ ಒಂದ್ ಶುರು ಹಚ್ಕೊಂತೀನಿ, ಆಮೇಲೆ ನೀನ್ ಹೇಳು, ಅವಾಗೆಲ್ಲ ಕೇಳ್ಕೊಳ್ತಾರೆ. ಅದೇನೋ ಸರಿ ಬಿಡು, ಅದೇನೋ ಅಂತ ಇದ್ದಲ್ಲ, ಅದೇನೋ ಸಿರಿಧಾನ್ಯ ತಗೋಬೇಕು ಮಾಡ್ಬೇಕು ಅಂತ ನಾನು ಅದೊಂದು ಪುಡಿ ಮಾಡಿಟ್ಟಿದ್ದೀನಿ, ಅದನ್ನ ಈ ಗರ್ಭಿಣಿಯರು ಮತ್ತೆ ಮಕ್ಕಳು ತಗೊಂಡ್ರೆ ತುಂಬಾ ಒಳ್ಳೇದು ಕಣವ. ಅದನ್ನೇ ಅವ್ರಿಗೆ ಆ ತಿಮ್ಮಕ್ಕನ ಮನೆಗೆ ಹೋಗಿದ್ನಲ್ಲ ಅವಾಗ ಅನ್ನಿಸ್ತು, ಇವ್ರು ಸರಿಯಾಗಿ ಆರೋಗ್ಯ ಕಡೆಗೆ ನಿಗಾ ಕೊಟ್ಟಿಲ್ಲ, ಅದಕ್ಕೆ ಮಗುನು ತುಂಬಾ ಕೃಷಿಕಾಯವಾಗಿದೆ, ಶಕ್ತಿ ಇದೆ ಮಗುಗೆ, ಶಾಲೆಗೆ ಕರ್ಕೊಂಡು ಬಂದು ಬಿಡಕ್ಕಾಗಲ್ಲ, ಏನ್ ಮಾಡೋದು, ಇವ್ರಿಗೆಲ್ಲ ಹೆಂಗಪ್ಪ ವಿಷಯ ತಿಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಭಾರತ ಸರ್ಕಾರದವರು ಇದನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಮಾಡವ್ರೆ. ಹಿಂದೆ ನಮ್ಮ ತಾತ ಮುತ್ತಾತಂದ್ರೆಲ್ಲ ಬೆಳಿತಿದ್ದೆ ಆರ್ಕ, ನವಣೆ, ಸಾಮೆ, ಊದ್ಲು, ಬರ್ಗು, ಕೊರ್ಲೆ, ಕೊಮ್ಮೆ, ಹಿಂಗೆ ಎಲ್ಲಾ ಬೆಳಿತಿದ್ದೋ. ಆದರೆ ಯಾಕೆ ಅದನ್ನು ಜನ ತಿನ್ನೋದು ಬಿಟ್ಬಿಟ್ರು ಅಂತಂದರೆ ಎಲ್ಲ ಅಕ್ಕಿಯ ತಿನ್ನಕ್ಕೆ ಶುರು ಹಚ್ಕೊಬಿಟ್ರು. ಸುಲಭ ಅಂತ. ಹಾಂ, ಸುಲಭ ಅಂತಲ್ಲ ಕವ್ವ, ಅದ ಶ್ರೀಮಂತರು ತಿನ್ನೋರು ಮುಂಚೆ. ನಮ್ಮ ತಾತ ಅವ ಇದ್ದಿದ್ದು ಬರ ಪ್ರದೇಶದಾಗೆ, ಆಗ ಇಲ್ಲಿ ಫ್ರೆಂಚ್ ರಾಕ್ಸ್ ಅಂತ ಕರೆಯೋರು ಇದ ಪಾಂಡವಪೂರ್ವ, ಅಲ್ಲಿ ಅವ್ರ ಸೋದರತ್ತೆಯ ಜಮೀನಿತ್ತು, ಅಲ್ಲಿ ಭತ್ತವ ಬೆಳೆಯೋರು. ಇವ ಇಲ್ಲಿಂದ ಬಂದು ಲೆವಿ, ಆಗ ಲೆವಿ ಕಾಲ, ತಲೆ ಮ್ಯಾಗೆ ಕುಕ್ಕೆನಾಗೆ ಅಕ್ಕಿಯ ಮಡಿಕೊಂಡು ಮನೆಗೆ ಬರೋವ. ಆಗೆಲ್ಲ ಹಳೇ ಕಾಲದ ಮನೆಗಳಲ್ಲಿ ನೀನು ಅಳ್ಳಾಡ್ಸಕ್ಕೂ ಆಗೋದಿಲ್ಲ ಕಣವ, ಅಷ್ಟು ದೊಡ್ಡದು ಬೀಸಕಲ್ಲಿನ ಇದಿತ್ತು ಸುತ್ತದು. ಅದರಾಗೆ ನಮ್ಮದು ಆರ್ಕದಕ್ಕಿಯ ಬೀಸ್ತಾ ಇದ್ದಿತ್ತು. ರಾಗಿ ಕಲ್ಲಿನ ಪದ ಹತ್ತೇಳಿದ್ರು ಒಂದು ಸುತ್ತು ಸುತ್ತಕ್ಕಾಯ್ತಿರ್ಲಿಲ್ಲ. ಅದರಾಗೆ ಆ ಆರ್ಕದಕ್ಕಿಯ ಬೀಸಿ ಅನ್ನ ಮಾಡ್ಕ ಉಣ್ಬೇಕಿತ್ತು. ಅಕ್ಕಿ ಆದರೆ ಆಹಾ, ಏನು ಬಿಳಿ ಅಕ್ಕಿ, ಹಬ್ಬದ ದಿವಸ ಉಣ್ತಿದ್ದಷ್ಟೇ. ಅದು ಯಾರು ಶ್ರೀಮಂತರು ತಿಂತಾರೆ ಅಕ್ಕಿಯ, ಬಡವರು ತಿನ್ನೋದಿದು. ಈ ಆರ್ಕ, ನವಣೆ, ಸಾಮೆ, ಊದ್ಲು, ಬರ್ಗ ಅನ್ಕೊಂಡು ತಿನ್ನದ ಬಿಟ್ಬಿಟ್ರು. ಅದೇನೆ ಸಿಟಿ ಕಡೆನೂ ಅಕ್ಕಿನೇ ಎಲ್ಲ ತಿಂತಾ ಇದ್ದಿದ್ದು. ಇತ್ತೀಚೆಗೆ ಎಲ್ಲರಿಗೂ ಆರೋಗ್ಯದ ಕಡೆಗೆ ನಿಗಾ ಬಂತು, ಸಿರಿಧಾನ್ಯ ಎಲ್ಲ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ಗೊತ್ತಾಯ್ತು. ಈಗ ಶುರು ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಪಟ್ಟಣದ ಜನ ಶುರು ಮಾಡ್ತಾವ್ರೆ, ಯಾಕೋ ಇನ್ನು ನಮ್ಮ ಹಳ್ಳಿ ಜನ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಅಲ್ಲಕವ್ವ, ಅದು ಒಂದು ವಿಚಾರ ಐತೆ. ಈಗ ಮುಂಚೆ ಅಕ್ಕಿಯ ಯಾರು ತಿನ್ನೋರು? ಸಿಟಿ ಜನ ತಿಂತಾ ಇಲ್ವಾ? ಹಳ್ಳಿ ಕಡೆ ನಾವು ಆರ್ಕ, ಊದ್ಲು, ರಾಗಿ, ಬರ್ಗು ತಿನ್ಕೊಂಡಿದ್ದೋ. ಈಗ ನಾವು ಅಕ್ಕಿ ತಿಂತಾ ಇವಿ, ಸಿಟಿ ಜನ ಅವನ್ ತಿಂತಾವ್ರೆ. ಅಂದ್ರೆ ಯಾವ್ದನ್ನ ಯಾರು ತಿನ್ಬೇಕು ಅದನ್ನ ತಿಂತಿಲ್ಲ ಅಂದ್ರೆ ಎಲ್ಲರೂ ಒಂದೇ ತಿನ್ಬೇಕು. ನಮ್ಮ ಮ್ಯಾಸ್ಟ್ರು ಒಬ್ರು ಹೇಳೋರು, ಈ ಹಳ್ಳಿ ಜನ ಮಾಡೋದನ್ನ ಸಿಟಿ ಜನ ಮಾಡಕ್ಕಿಲ್ವಂತೆ, ಸಿಟಿ ಜನ ಮಾಡೋದನ್ನೆಲ್ಲ ಹಳ್ಳಿಯವ್ರು ಮಾಡ್ತಾರಂತೆ. ಹಂಗೆ ಯಾವಾಗ್ಲೂ ಅದ ಹಂಗೆ ಕಪ್ಪ, ಕಾಲ ಚಕ್ರ ತಿರುಗ್ತದೆ ಚಕ್ರ. ಅದ್ ಸರಿಯಾದ ಮಾತು. ಅದಕ್ಕ ಹೆಣ್ಣೈಕ್ಳಿಗೆಲ್ಲ ಸುಂದರಕ್ಕ ತರಬೇತಿಯ ಕೊಡ್ಬೇಕು ನೀನು. ಈಗ ಜಿಲ್ಲಾ ಮಟ್ಟದಾಗೆ ಕೃಷಿ ಇಲಾಖೆದು ತರಬೇತಿ ಕೇಂದ್ರ ಐತಿ, ನಾಗನಹಳ್ಳಿನಾಗ ಒಂದ್ ತರಬೇತಿ ಕೇಂದ್ರ ಐತಿ, ವಿ ಸಿ ಫಾರಮ್ ಕರ್ಕೋದ್ರಲ್ಲ ಕಮಲಕ್ಕ, ಅಲ್ಲೂ ಎಣ್ಣೆಕಳುಗಳಿಗೆ ತರಬೇತಿ ಕೊಡಕೊಂದ್ ಕೆ ವಿ ಕೆ ಅದೇ. ಸುತ್ತೂರ್ನಾಗ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅದೆ, ಚಾಮರಾಜನಗರದಾಗ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅದೆ. ಅಲ್ಲಿ ಎಣ್ಣೆಕಳುಗಳಿಗೆಲ್ಲ ಈ ಸಿರಿಧಾನ್ಯಗಳಿಂದ ಏನೇನ ಮಾಡ್ಬೋದು. ರಾಗಿ ಬರೀ ಮುದ್ದೆನೆ ಮಾಡಾಕಿದ್ರೆ ಯಾರು ತಿಂದಾರು? ಇಲ್ವಾ? ಕಮಲಕ್ಕ ದಿನ ಬಂದಾಗೆಲ್ಲ ಈ ರಾಗಿ ಕಷಾಯನೇ ಕೊಟ್ಕೊಂಡ್ರೆ ಯಾರು ಕುಡಿದಾರು? ಯಾವ ಸಿಟಿನಾಗ ಏನೇನೋ ಚೆನ್ನಾಗಿರೋದ್ ಕೊಡ್ತಾರೆ, ನೀನು ಕೊಡಬಾರ್ದೆ ಅಂತ ಕೇಳ್ತಾರೆ. ಅವಳು ಇಸೇಸ ಕಲ್ತ್ಕೊಬಿಟ್ರೆ ಮಿಠಾಯಿ ಮಾಡೋದು, ಲಡ್ಡು ಮಾಡೋದು, ಇಡ್ಲಿ, ಏನ್ ಚೆನ್ನಾಗಿರ್ತದೆ ಕಣ್ಣ. ಉಪ್ಪಿಟ್ಟು ರಾಗಿ ಹಿಟ್ಟಲ್ಲಿ, ರಾಗಿ ಹಿಟ್ಟಲ್ಲಿ ಉಪ್ಪಿಟ್ಟು, ರಾಗಿ ಹಿಟ್ಟನ್ನ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡೋದು ಕಣ್ಣ, ಏನ್ ಚೆನ್ನಾಗಿರ್ತದೆ. ಇದು ಯಾವ್ದು ವಸ್ತು? ಒಂದ್ ಕಿತನ ಮಾಡೇ ಹಾಕಿಲ್ವಲ್ಲ ಕಮಲಕ್ಕ? ಮಾಡ್ತೀನಿ ಬಿಡು ಚಂದ್ರಣ್ಣ, ಬರ್ರಿ. ಸುಂದರ ಬಂದಿಲ್ವೇ? ಅದ್ ನಿಜ. ಬೇಕಾದ್ರೆ ಅವಾಗ ಇನ್ನೊಂದ್ಸತಿ ಮಾಡಿದ್ರೆ ಆಯ್ತು. ಈಗ ಸಿರಿಧಾನ್ಯಗಳನ್ನ ಮೊದಲು ಬೆಳಿಬೇಕು. ಹೌದು ಯವ್ವ, ಅದಕ್ಕೆ ಕೃಷಿ ಇಲಾಖೆಗೆ ಹೋಗಿದ್ನ, ಅಲ್ಲಿ ಸಾಹೇಬರು ಸಿಕ್ಕಿ ಹೇಳಿದ್ರು, ಜಯಣ್ಣವರೇ ಈ ಮುಂಗಾರು ಬತ್ತದೆ, ಇನ್ನೇನು ಮಾರುತಗಳೆಲ್ಲ ಶುರುವಾಗಿ ಕೇರಳದಾಗೆ ಮಳೆ ಶುರುವಾಗ್ಬಿಟ್ಟದೆ, ಇನ್ನೇನು ನಮ್ಮ ಕಡೆಗೂ ತಿರಿಕತ್ತದೆ, ಹಂಗಾಗಿ ಈಕಿತ ನಿಮ್ಮೂರ್ನಾಗೆ ಒಂದಷ್ಟು ಜನ ಸಿರಿಧಾನ್ಯಗಳ ಬೆಳಿಬೇಕು ಅಂತ. ಈ ಮೈಸೂರಿನಾಗ ಇರೋ ಡಾಕ್ಟರ್ ಅವ್ರಂತೆ ಕಣವ, ಅವರು ಈ ಸಿರಿಧಾನ್ಯಗಳನ್ನೇ ತಿನ್ನಿ ಕ್ಯಾನ್ಸರ್ ಬರಕಿಲ್ಲ ಅಂತ ಹೇಳ್ತಾರೆ. ಹೌದು, ತುಂಬಾ ಒಳ್ಳೇದು ಮೈಗೆ. ಅದು ಇವಾಗ ಸಿಟಿ ಜನಕ್ಕೆ ಜ್ಞಾನದಯ ಆಗೋಗಿದೆ. ಅಯ್ಯೋ, ಯಾವ್ದೋ ಒಂದು ಎಕ್ಸಿಬಿಷನ್ ಅದೇನೋ ಅಂತಲ್ಲ, ಅಲ್ಲಿ ಹೋಗಿದ್ದೆ ಎಲ್ಲ ಕಣವ, ಅದೇನೋ ಪಟ್ನಗಳು, ಕಲರ್ ಕಲರ್ ಪಟ್ನಗಳಲ್ಲಿ ಸಿರಿಧಾನ್ಯ ಎಲ್ಲ ಅದೇನೋ ಪುಡಿ ಮಾಡ್ಬಿಟ್ಟು ಅದನ್ನ ಗಂಜಿ ಮಾಡ್ಕೊಂಡು ಕುಡೀರಿ ಅಂತ ಅಲ್ಲಿ ಮಾರ್ತಾವ್ರೆ. ಇಲ್ಲಿ ನಾವು ಹಳ್ಳಿಲಿ ಇದ್ಕೊಂಡು ನಾವು ಏನು ಇಲ್ಲ ಬಿಡು, ಬೆಳಗಾಗೆ ಅನ್ನ ಮಾಡ್ಕೊಂಡು ತಿಂತಾ ಇದ್ದೀವಿ. ಆ ಕಾಲದಲ್ಲಿ ತಿಂದಿದ್ದಷ್ಟೇ ಬಂತು ಲಾಭ, ಅದಕ್ಕೆ ಇಷ್ಟು ಗಟ್ಟಿಯಾಗಿರೋದು. ಇವಾಗ ಇವಾಗ ಇವ್ರು ಶುರು ಮಾಡ್ತಾರೆ ಅಂತ ಒಬ್ಬಿಡು ಮಕ್ಳು. ಅದಕ್ಕೆ ಒಬ್ರು ಕೋಲಾರತ್ತ ನಾರಾಯಣ ರೆಡ್ಡಿ ಅಂತ ಒಬ್ರು ಕೃಷಿಕರವ್ರೆ, ಈಗ ಇಲ್ ಬಿಡು, ಅವರು ಹೇಳೋರು ಹಿಂದೆಲ್ಲ ರಾತ್ರಿ ಉಳಿದಿರ್ತದಲ್ಲ ಮುದ್ದೆ, ಆ ತಂಗಳ ಮುದ್ದೆಗೆ ಮೊಸರು ಹಾಕೊಂಡು ತಿಂದ್ಬಿಟ್ಟು ಆರು ಕಟ್ಟಿದ್ರೆ 12 ಗಂಟೆವರೆಗೂ ಉಳ್ಬೋದಿತ್ತು. ಆದ್ರೆ ಈಗ 7:00 ಎದ್ದು ಬಿಡ್ತಿದ್ದಂಗೆನೆ ಬೆಡ್ ಕಾಫಿಯ ಟೀನ ಕುಡಿದು ಆಮ್ಯಾಕೆ ಇದು ಬ್ರೆಡ್ಡೇ ತಿನ್ನದಂತೆ. ಬೆಡ್ ಕಾಫಿ ಬ್ರೆಡ್ ಅದು ಸಿಟಿಲಿ ತಿಂತಾರಲ್ಲವ, ಮದ್ಯಕ್ಕೆನ ಕೆಂಪಿಗೆ ಹಾಕೋಬಿಟ್ಟು ಒಳಕ್ಕೆ ಜಾಮು. ಹಾ, ಅದನ್ನ ಏನು ಅಗದಿದ್ದು ಅಗದಿದ್ದೆ ನೋಡವ, ನಾನು ಸಿಟಿಗೆ ಹೋಗಿ ನೋಡ್ಕೊ ಬಂದೆ. ಹಾ, ಅದನ್ನ ತಿಂದು 1 ಎಕರೆ ಏನು 4 ಸಾಲ ಎಳೆಯೋತಿ ಸುಸ್ತಾಯ್ತದೆ, ಪಕ್ಕದಾಗ ಕುಂತ್ಕತ್ತಾನೆ ಬಿಡಿ ಹೇಳ್ಕೊಂಡು, ಲೇ ಎಳಿಲ್ಲ ಮಗ ಅಂತ ಆಳ್ಗೇಳ್ತಾನೆ. ಹಿಂಗಾಗದೆ ನಮ್ಮ ಪರಿಸ್ಥಿತಿ, ನಮ್ಮ ಆಹಾರ ಏನು, ನಮ್ಮ ವಿಹಾರ ಏನು, ನಮ್ಮ ಕೆಲಸ ಏನು ಯೋಚನೆ ಮಾಡೋಲ್ರು ಅಂತ. ಅದಕ್ಕೆ ಕಮಲಕ್ಕ, ಸಿರಿಧಾನ್ಯಗಳನ್ನ ಬೆಳೆಸೋದ್ರ ಬಗ್ಗೆ ಬಳಸೋದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ನಿಮ್ಮ ಹಳ್ಳಿನಾಗೆ ಅಂತ ಹೇಳೋರು ಸಾಹೇಬ್ರು. ಈಗ ಹೆಂಗೂ ಸುಂದರಕ್ಕೆ ಬಂದವಳೆ ಇಲ್ವಾ, ಅದೇನು ಪಾತ್ರೆ ಬೇಕೋ ಏನು ಬೇಕೋ ಹೇಳ್ಬಿಡು, ಅಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ಬಿಡ. ಸರಿಯಾಗಿ ಹೇಳದ್ನ ಸುಂದರಕ್ಕ? ಫೇಸ್ಬುಕ್ ಕಲ್ತ್ಕೊಂಡ್ಬಿಟ್ಟಿದೀರಾ, ಡೆಮಾನ್ಸ್ಟ್ರೇಷನ್ ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳಿದ್ರು ಕವ, ಸಿಟಿಯಿಂದ ಬರೋ ತನಕ ಅದು ಒಂದೇ ಪದ ಹೇಳ್ಕೊಂಡಿದ್ದು, ಅಕ್ಕಪಕ್ಕದವರೆಲ್ಲ ಕೇಳೋರು ಅದೇನು ಹೇಳ್ತೀರಿ ನಿಮ್ಮ ಮೈಕನ ಹೆಸರಂತ ಕೇಳಿದ್ರು. ಏ ಸೋಮಕಿರಣ, ಕಮಲಕ್ಕಂತ ಹೋಗಿ ಹೇಳ್ಬೇಕು, ತಪ್ಪು ಹೇಳ್ಬಿಟ್ರು ಬೋದ್ಬಿಡ್ತಾಳ ಅವಳು ಅಂತ ಅದನ್ನ ಹೇಳ್ಕೊಂಡೇ ಬಂದಿನಿ. ಇನ್ನೊಂದ್ಸರಿ ಕೇಳಿದ್ರು ಬರಕಿಲ್ಲ ನನಗೆ, ಬೇರೆ ಮಾತಾಡೋಗೋಯ್ತಲ್ಲ, ಮರ್ತೈತಿ ಇವಾಗ. ತಿಳ್ಕೊಂಡೇವಾ? ತಿಳ್ಕೊಂಡೆ. ಎಲ್ಲಾರನು ಕೂರಿಸ್ಬಿಟ್ಟು ಅದೇನೋ ಹೇಳ್ದಾರ ನೀನ್, ರಾಗಿ ಹಿಟ್ಟಿನ ಉಪ್ಪುಟ್ಟು ಚಂದಾಗ್ ಬರ್ಬೇಕು ಮತ್ತೆ. ಅಯ್ಯೋ, ನೀನೇ ಹೇಳ್ತೇ ಬಿಡೋಣ, ಆಮೇಲೆ ಅದ್ನೇ ಮಾಡ್ಕೊಡು ಅದ್ನೇ ಮಾಡ್ಕೊಡು ಅಂತ್ಯ. ಯಜಮಾನ್ರು ತಿಂದ್ರೆನವ ಚೆನ್ನಾಗದೆ ಅಂತ ಅವ್ರ ಒಪ್ಪದ ಮೇಲೆ ಕಣ್ಣ ನಾನು ಹೇಳ್ತಾ ಇರೋದು. ನೋಡ್ದವ ಬಾಯಲ್ಲಿ ನೀರ್ ಬರ್ತಾ ಇದೆ ಕಮಲಕ್ಕ. ಹೌದಾ, ಮಾಡ್ಕೊಟ್ಟೆ ಸುಮ್ನಿರು. ಈಗ ಸುಂದರಕ್ಕ ಅದೊಂದ್ ಕೆಲ್ಸ ಆಗ್ಬೇಕು ನೋಡವ. ಆಯ್ತು, ಖಂಡಿತ. ಆಮ್ಯಾಕೆ ಈ ಸ್ಕೂಲ್ಗೆ ಬತ್ತವಲ್ಲ ಐಕ್ಳು, ಮಧ್ಯಾಹ್ನ ಬಿಸಿ ಊಟ ಸರ್ಕಾರನೇ ಕೊಡ್ತತೆ ಇಲ್ವಾ, ಆದ್ರೂ ಇದ್ರಾಗ ತತ್ತವಲ್ಲ ಏನು ಒಂದು ಡಬ್ಬಿ ಒಳಗೆ ತರ್ತಾರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಒಟ್ಟಸ್ದಾಗ ತಿನ್ಕೊಳಕ್ಕೆ ಅಂತ. ಸಿಟಿನಾಗ ಜಾಸ್ತಿ, ಹಳ್ಳಿ ಕಡೆ ಏನು ಹಂಗ ಕೊಟ್ಟು ಕಳ್ಸೋದಿಲ್ಲ. ಸಿಟಿ ಕಡೆ ಸ್ನಾಕ್ಸ್ ಅಂತಾರೆ, ಅದೂ ಸುಧಾರಣೆ ಆಗ್ಬೇಕು ಅಂತ ಯಾರೋ ಈ ಸ್ಕೂಲ್ನವ್ರು ಹೇಳ್ತಾ ಇದ್ರು. ಎಲ್ಲಾ ಮಕ್ಕಳು ಈ ಚಾಕ್ಲೇಟ್ ತಗೋಬತ್ತವೆ, ಆಮ್ಯಾಕಿಂದ ಏನೇ ಪೇಪರ್ಮೆಂಟ್ ತಗೊಂಬತ್ತವೆ. ಇವಾಗ ಅವರು ಕಲ್ತ್ಕೊಂಡಿದ್ದಾರೆ ಚಾಕ್ಲೇಟ್ ಪೆಪ್ಪರ್ಮೆಂಟ್ ಎಲ್ಲ ಸ್ಕೂಲಲ್ಲಿ ಕಳ್ಸಬಾರ್ದು ಅಂತ ಹೇಳ್ಬಿಟ್ಟಿರ್ತಾರೆ. ಬರೀ ಹಣ್ಣು ತರಕಾರಿ, ಈ ಸೌತೆಕಾಯಿ ಸೇಬು ಪಪ್ಪಾಯ ಅದನ್ನೆಲ್ಲ ಹೆಚ್ಚು ಕಳಿಸ್ತಾರೆ, ಅದನ್ನೇ ತಿನ್ಕೊಳ್ತಾರೆ ಮಕ್ಕಳು. ಈ ಕೋಲಾರ ಬಿಸ್ಕೆಟ್ ಎಲ್ಲ ತರಂಗಿಲ್ಲ ಇವಾಗ. ಕಣವ ಕೋಲಾರ ಅಂಜೂರ ಬೆಳೆದವ್ರೆ ನಮ್ಮ ಸ್ನೇಹಿತರು, ಅವರು ಅಂಜೂರವ ಮಾರ್ಬೇಕು ಅಂತ ಬೋ ಕಷ್ಟಪಟ್ರು. ಬೋ ಚಂದಾಗಿರ್ತದ ಕವ್ವ, ಹತ್ತಿ ಹಣ್ಣಿದಂಗ ಇರಕಿಲ್ಲ ಅದು, ಹತ್ತಿ ಹಣ್ಣಲ್ಲಿ ಹುಳ ಅಂಜೂರದಾಗ ಉಳಿರಕಿಲ್ಲ. ಅದ ಸರತರ ಪೋಣಿಸ್ಬಿಟ್ಟು ಮರಕ್ಕಿಲ್ವಾ ತಿಂದಿದ್ದೀನಿ ನಾನು. ಹಣ್ಣು ತಿಂದಿಯಾ? ಹಣ್ಣು ತಿಂದಿಲ್ಲ ಕಣ್ಣ. ಮತ್ತೆ ಹಣ್ಣು ತಿನ್ಬೇಕು ನೀನು, ಸಖತ್ತಾಗಿರ್ತೈತೆ. ಹಣ್ಣು ಚೆನ್ನಾಗಿರ್ತೈತೆ, ಒಣಗಿಸಿದ್ಮೇಲೆ ಒಣಂಜೂರ ಚೆನ್ನಾಗಿರ್ತೈತೆ. ಅದ್ರಾಗೆ ಅದ ಎಟೋ ಹೇಳಿದ್ರು ಕವ, ಎಷ್ಟೋ ಪೋಷಕಾಂಶಗಳಿರ್ತಾವಂತೆ. ಒಂದು ಅಂಜೂರ ತಿಂದ್ಬಿಟ್ರೆ ಐಕಿಗೆ ಬೋ ಶಕ್ತಿ ಸಿಗ್ತದೆ, ಅದೇನೋ ರಕ್ತ ಚೆನ್ನಾಗಾಯ್ತದೆ ಅಂದ್ರು ಅಂತ. ನಾನು ಮನೇಲಿ ತಂದಿಟ್ಕೊಂಡು ದಿನ ಒಂದೊಂದು ತಿಂತೀನಿ, ಆದ್ರೆ ಹಣ್ಣು ನೋಡಿಲ್ಲ ನಾನು. ಆ ಹೆಣ್ಮಗ ಬೆಳೀತಾ ಇರೋದು ಅದ್ನು ಕರ್ಸುಮ. ನನ್ ಮಗನು ತಿಂತಾನೆ ಅಂಜೂರ ದಿನಾಗ್ಲು, ಪ್ರೋಟೀನ್ ಸಿಗತ್ತಮ್ಮ ಅಂತಾನೆ. ಅಲ್ಲ ನಾವು ಮಾಡೋದು ಇದೆಯಾ, ಅಯ್ಯಕ ಚೆನ್ನಾಗಿರ್ಲಿ ಗಂಡು ಚೆನ್ನಾಗಿರ್ಲಿ ಅಂತ ಹೇಳಿ ಅವ್ರಿಗೆ ತಿನ್ಸಿ ನಾವು ಮತ್ತೆ ಏನವ ಸರಿಯಾಗಿ ಹೇಳಿದ್ರಿ ಜಯ, ಏನು ಉಳಿದಿರೋದು ಅದ ತಿಂದು ಬಿಟ್ಟು ಮನಿಕತ್ತೀವಿ, ಹಂಗಾಗ್ಬಾರ್ದು. ಮನೆಯಾಗಿರೋ ಎಲ್ಲ ತಾಕತ್ತಾಗಿರ್ಬೇಕು. ನಾವು ತಾಕತ್ತಾಗಿದ್ರೆ ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೋಬಹುದು ಅಲ್ವಾ. ನಾವೇ ಬೆಳೆಯೋ ಅಂಥದ್ದು ಬೇಕಾದಷ್ಟು ನಮ್ಮ ಜಮೀನಾಗಿರ್ತೈತೆ. ನಮ್ಮ ಸ್ನೇಹಿತ ಅವನೇ ವಿಜಯಣ್ಣ ಅಂತ, ಅವನು ಚಕ್ರಮುನಿ ಸೊಪ್ಪ ಏನವ ಚಕ್ರಮುನಿ ಸೊಪ್ಪ ಮೇಕೆ ಮರಿ ತಿಂದಂಗ್ ತಿಂತಾನೆ. ಅದು ಏನ ಮಾಡ್ತಾನೆ ಗೊತ್ತಾ, ಇದ ಚಕ್ರಮುನಿ ಸೊಪ್ಪು, ಈ ಕರ್ಬೇವಿನ ಸೊಪ್ಪು, ಇಳ್ಳೆದೆಲೆ, ಆಮೇಲೆ ಮೆಂತ್ಯದ ಸೊಪ್ಪು, ಆಮೇಕಿಂದ ಟಮಾಟೊ, ಆಮೇಲೆ ಒಂಚೂರು ನಿಂಬೆಹಣ್ಣು, ತೆಂಗಿನ ಕಾಯ್ತುರಿ, ಬೆಲ್ಲದ ಪುಡಿ. ಅಯ್ಯೋ ಬಾಯಲ್ಲಿ ನೀರು ಬರ್ತಾ ಇದೆ ಇನ್ನೊಂದ್ಸತಿ ನೋಡ್ದ. ಮಧ್ಯಾಹ್ನಕ್ಕೆ ಊಟ ಮಾಡಕ್ಕಿಲ್ವಂತೆ, ಇಂಥವನ್ನೆಲ್ಲ ಸೇರಿಸ್ಬಿಟ್ಟು ತಿಂತಾನೆ. ಚಕ್ರಮುನಿ ಸೊಪ್ಪು ಅಂತೂ ಬೂ ಒಳ್ಳೇದಂತೆ ಕವ. ಮಕ್ಕಳುಗಳಂತೂ ಸ್ಕೂಲ್ ಮುಂದಾರ ಹಾಕ್ಕೊಳ್ಳಿ, ಮನೆ ಮುಂದಾರ ಹಾಕ್ಕೊಳ್ಳಿ, ಅದ ಕಿತ್ಕೊಂಡು ತಿಂತಾ ಇದ್ರೆ ಶಕ್ತಿ ಬರ್ತದಂತೆ. ಅದಕ್ಕೇನೋ ಹೇಳ್ತಾರಂತೆ ಕವ, ಏನೋ ಆಹಾರದಾಗ ಏನೋ ವಿಟಮಿನ್ ಅಂತ ಇರ್ತದಂತ. ಅದಕ್ಕೇನೋ ಸಿಕ್ಕಾಪಟ್ಟೆ ವಿಟಮಿನ್ ಇರೋ ಸೊಪ್ಪು ಅಂತಾರಂತ. ಅಂಥದ ಇಸ್ಕೂಲ್ನಾಗ ನೆಡ್ಬೇಕು, ಮನೆ ಮುಂದೆ ನೆಡ್ಬೇಕು, ಅದನ್ನು ಬಳಕೆ ಮಾಡಬೇಕು. ಅವ ಏಳೇ ಏಳ್ದ ಇನ್ನ. ಮತ್ತೆ ಕರ್ಬೇವಿನ ಸೊಪ್ಪು ಕಬ್ಬಿಣದ ಅಂಶ ಇರ್ತದಂತಂದ್ರೆ ನಾವು ಬರೀ ಸುಮ್ಮನೆ ಒಗ್ಗರಣೆಗೆ ಹಾಕ್ತಿವಿ, ಸುಮ್ಮನೆ ಹೋಗ್ಬಿಡ್ತೀವಿ. ಇದು ಕೇಳಿರ್ಲಿಲ್ಲ ಕಣ್ಣ. ನಾನು ನಮ್ಮ ಮಿತ್ಲನಾಗೆ ಬಸಳೆ ಹಾಕಿದ್ದೀನಿ, ಈ ಚಕ್ರಮುನಿ ಹಾಕ್ಬೇಕು ಈಗ ತಂದು. ನಮ್ ಚಿಗವೇನ್ ಮಾಡೋಳು ಗೊತ್ತೆ, ಯಶೋಂದ್ರಕ್ಕ ಸಾರ ಮಾಡ್ಬಿಟ್ರೆ ಈ ಕೊತ್ತಂಬರಿ ಸೊಪ್ಪು, ಈ ಕರ್ಬೇವಿನ ಸೊಪ್ಪು ಎಲ್ಲ ದಾರದಾಗ ಕಟ್ಬಿಡೋಳು. ಕಟ್ಬಿಟ್ಟು ಸಾರೊಳಗೆ ಮುಳುಗಿಸೋದು, ಆಮೇಲೆ ತೆಗೆದಿಟ್ಬಿಡೋದು. ನಾನು ಇದ್ಯಾಕವೇ ಹಿಂಗೆ ಮಾಡಿದೆ ಅಂದರೆ ಅದರದ್ದು ಘಮ ಬರಬೇಕಲ್ಲ ಸೊಪ್ಪು, ಅದು ತುತ್ತಗಂಟಕ್ಕೆ ಸೊಪ್ಪು ಅಂತ ನಿಮ್ಮಪ್ಪ, ಅದಕ್ಕೆ ಹಾಕಕ್ಕಿಲ್ಲ ಅಂತ. ದಾರವ ಎತ್ಬಿಟ್ರೆ ಆಹಾ ಸಾರು ಬೋ ಸಂದಾಗಿರ್ತೈತೆ ಅಂತ. ಬಾಯಿಗೆ ಸಿಗಲ್ಲ ಸೊಪ್ಪು ಅಷ್ಟೇ. ಅದ ನಮ್ಮ ತಾತೇಳವ ತುತ್ತಗಂಟಕ್ಕೆ ಸೊಪ್ಪು ಬಾಯಿಗೆ ಸಿಗಬಾರ್ದು ಅಂತ. ಆದ್ರೆ ಅವ ಹೇಳ್ತಿದ್ದ ಇಲ್ಲ ಇಲ್ಲ ಅದ್ರ ಕಬ್ಬಿಣದ ಅಂಶ ಇರ್ತದೆ, ಹಾಕದೆ ಅದ್ ತಿನ್ಲಿ ಅಂತ. ಯಾವ್ದನ್ನು ಬಿಡಬಾರದು, ತಿನ್ಕೋಬೇಕು ಅಂತ. ಈಗ ಇಸ್ಕೂಲ್ ತವ ಅವ್ರನ್ನೆಲ್ಲ ಕರೆದು ಕಮಲಕ್ಕ ಪ್ರಾತ್ಯಕ್ಷಿಕೆ ಮಾಡ್ಬಿಡ್ತಾಳೆ ಸಿರಿಧಾನ್ಯದಾಗ ಏನೇನು ಮಾಡೋದು ಅಂತ. ನಾನು ಈ ಕೃಷಿ ಇಲಾಖೆನವ್ರನ್ನ ಕರೆದು ಈ ಮುಂಗಾರು ಮಳೆ ಮುಂಗಾರನಾಗೆ ಏನೇನು ಬೆಳೆಯ ಬಿತ್ತ ಮಾಡ್ಕೋಬೇಕು, ಬೀಜ ಎಲ್ಲಿ ಸಿಗ್ತದೆ, ಬೀಜೋಪಚಾರ ಮಾಡೋದು ಹೆಂಗೆ ಅದನ್ನೆಲ್ಲ ಮಾಡ್ತೀನಿ. ಸುಂದರಕ್ಕ ನೀನು ವಸಿ ಗರ್ಭಿಣಿಯರು ಬಾಣಂತಿಯರು ಎಲ್ಲ ಏನೇನು ಇಂಗ್ಲೇಸನ್ನು ತಗೋಬೇಕು, ಮಕ್ಕಳುಗಳು ಏನ ಆಹಾರವ ತಿನ್ನಬೇಕು, ಸ್ಕೂಲಿಗೆ ಬರ್ಬೇಕಾದ್ರೆ ಏನು, ಬಂದಾಗ ಹೆಂಗೆ, ಮತ್ತು ಬಿಸಿ ಊಟವ ಹೆಂಗೆ ಸ್ವೀಕರಿಸ್ಬೇಕು ಸ್ವಚ್ಛವಾಗಿ ಇಟ್ಕೊಂಡು, ಅದ್ರ ಬಗ್ಗೆ ಎಲ್ಲ ನೀನು ಹೇಳ್ಬೇಕು. ಹಾಂ, ಒಂದು ಆಂದೋಲನವ ಮಾಡ್ಬಿಡವ ಹಳ್ಳಿನಾಗೆ. ಹೆಂಗ್ ಕಮಲ ಜಯಣ್ಣ, ಅದೇನ ಪ್ರಾತ್ಯಕ್ಷಿಕೆ ಅಂತ ಕನ್ನಡದಲ್ಲಿ ಹೇಳ್ಬಿಟ್ರಲ್ಲ, ಇಂಗ್ಲಿಷ್ ಅಲ್ಲಿ ಹೇಳಲೇ ಇಲ್ವಲ್ಲ. ಒಂದೇ ಪದ ಕಲ್ತಿರೋದು ನೀನೊಳ್ಳೆ ಚೆನ್ನಾಗಿ ಹೇಳ್ದೆ, ಇನ್ನು ಅದನ್ನ ಕಲ್ತ್ಕೊಂಡು ನಮ್ ಜಯಣ್ಣ ಇನ್ನು ಅದನ್ನೇ ಹೇಳ್ತಾ ಇರ್ಬೇಕಾಯ್ತದೆ. ಆ ಪದ ಮರ್ತೋದ್ರೆ ಕಷ್ಟ ಸುಮ್ನಿರು. ಅಲ್ಲ ಕವ್ವ, ನಿಂಗೆ ಹೇಳಿದ್ಮೇಲೆ ನಿಂಗೆ ಜಪ್ತಿ ಮಾಡಿಕೋಬೇಕದ. ಮತ್ತೆ ನೀನ್ ನನ್ನೇ ಕೇಳಿದ್ರೆ ನಾನ್ ಇನ್ ಮುಂದಿನ ವಾರ ಬರುವಾಗ ಇನ್ನೊಂದ್ ಪದ ಕಲ್ತ್ಕೊ ಬರ್ತೀನಿ. ಹೇಳಿ ಚೆನ್ನಾಗಿತ್ತು, ಅದಕ್ಕೆ ಕೇಳಿದೆ ಹೇಳಿ ಅಂತ. ಮೊನ್ನೆ ಯಾವ್ದೋ ಒಂದು ಕೇಂದ್ರ ಸರ್ಕಾರದ ಕಚೇರಿಗೆ ಹೋಗಿದ್ದೆ ಕವ, ಅಲ್ಲಿ ಬರೆದಿದ್ರು ಒಂದ್ ಪದವ, ಹಿಂದಿನಾಗ ಒಂದ್ ಸರಿ ಬರೆದಿದ್ರು, ಮತ್ತೆ ಇಂಗ್ಲಿಷ್ನಾಗ ಒಂದ್ಸರಿ ಬರೆದಿದ್ರು, ಕನ್ನಡದಾಗ ಒಂದ್ಸರಿ ಬರೆದಿದ್ರು. ಒಂದೇ ಪದ, ದಿನಕ್ಕೊಂದು ಪದ ಕಲ್ತ್ಕೊಳ್ಳಿ ಅಂತ. ಹಂಗೆ ನಾನು ವಾರಕ್ಕೊಂದು ಪದ. ಏನ್ ಕಮಲಕ್ಕ ಸರಿಗೈತೆ ಕಣ್ಣ, ನಮ್ಮ ಮನೆ ಜಗತಿ ಮೇಲೆ ಬರೆದ್ಬಿಟ್ರಾಯ್ತು ಬಿಡು ನೋಡು, ಹೆಂಗು ಗಾರೆ ಗೋಡೆ ಕೆಂಪಗೈತೆ ಅದ್ರ ಮೇಲೆ ಬರೆದ್ಬಿಟ್ರೆ ನಾನು ಹೋಯ್ತಾ ಬತ್ತಾ ನೋಡ್ತಾ ಇರ್ತೀನಿ, ನನ್ ಬಾಯಿಗೂ ಬರ್ತದೆ. ಬಂದವ್ರಿಗೆಲ್ಲ ಹೇಳ್ಬಿಡು ಜಯಣ್ಣ ಬರ್ದೋದ ಹೊಸ ಪದ ಕಲ್ತ್ಕೊಳ್ಳಿ ಊರವ್ರೆಲ್ಲ ಅಂತ. ಸರಿ ಕಮಲಕ್ಕ ಅಲ್ಲೂ ಪಿಟ್ ಮಾಡ್ಕೊಡ್ಬೇಕಲ್ಲ, ಇಲ್ಲೇ ಮಾಡ್ಕೊಟ್ಬಿಡ್ತೀವಿ ಒಂದ್ಸತಿ ನಮ್ಗೆ. ಓ ಯಾಕೋ ಚಂದ್ರಣ್ಣಂಗಿಂತ ನಿಂಗೆ ದುರಾಸೆ ಜಾಸ್ತಿ ಆಯ್ತು, ಹೋಗ್ಲಿ ಬಿಡು ಮನೆಗ್ ಬಂದವ್ರಂಗ ಅನ್ನೋಂಗಿಲ್ಲ. ಅದು ದುರಾಸೆ ಇಲ್ವಾ, ಅದು ಏನಿದ್ರು ಪ್ರೀತಿನಾಗೆ ಸುಂದರಕ್ಕ ಕೇಳ್ತಾವಳು. ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಯ್ತದೆ ಆಗೋಯ್ತದ ಕವ. ಅವರು ಕಾಯ್ತಾ ಇರ್ತಾರೆ, ಅದೇನೋ ಹೇಳ್ತಾರಲ್ಲ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ. ಅವನು ಅಲ್ಲಿ ಬೋಯ್ಕೊಂಡು ನಿಂತಿರ್ತಾನೆ, ಆ ಮೂಲೆನೇ ಹಂಗೆ ನಿಂತಿರ್ತೀನಿ, ಕಮಲಕ್ಕನ್ ಕರ್ಕ ಬನ್ನಿ ಅಂತಂದ. ನೀನು ಇದ್ರು ಒಂದು ಧೈರ್ಯ ಅಂತ, ಅದಕ್ಕೆ ನಾನು ಸುಂದರಕ್ಕಂಗೆ ಹೇಳಿ ನಿನ್ನ ಮನೆಗೆ ಬಂದು ಹಿಂಗ್ ಕರ್ಕ ಹೋಗುವ ಅನ್ನೋ ಅಷ್ಟರಲ್ಲಿ ಆಗೋಯ್ತು. ಅದಕ್ಕೆ ಹೆಚ್ಚಿಗೆ ಏನೂ ಮಾಡ್ಕೋಬೇಡ, ಅದೇನೋ ಪಿಲಾಸ್ಕ ಮಡಿಕೊಂಡಿದ್ಯಲ್ಲ ಕಸ ಯಾವಾಗ ಕಾಸಿದ್ರೆ ಅದ್ರೊಳಗೆ ಹಾಕೋಬಿಡು, ಆ ಮನೆಗೆ ಹೊಂಟಗುವ. ಅಲ್ಲಿ ಹೋಗಿ ಆ ಹೆಣ್ಮಗಿಗೆ ಎಲ್ಲರಿಗೂ ಕಸ ಯಾವಾಗ ಕೊಟ್ಟು ನಾವು ಕುಡಿದ್ಬಿಟ್ಟು ಆಮ್ಯಾಕ್ ನಿನ್ ಮನೆಗೆ ಬಂದು ಏನ ಏನ್ ಹೇಳ್ದೆ, ರಾಗಿ ಉಪ್ಪಿಟ್ಟು, ರಾಗಿ ಉಪ್ಪಿಟ್ಟು ಬಿಸಿಯಾಗಿ ತಿಂದ್ರಾಯ್ತು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಬಿಜಿ ಕವಿತಾ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜೂನ್ 18 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಶುರಂಗ. ಪ್ರಾಯೋಜಕರು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವೆಗಳ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಸಮತೋಲಿತ ಆಹಾರದ ಮಹತ್ವವನ್ನು ಕುರಿತು ಕೆಆರ್ ನಗರ ತಾಲ್ಲೂಕು ಹೆಬ್ಬಾಳು ಗ್ರಾಮದ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಎಚ್.ಕೆ. ಪ್ರಹ್ಲಾದ್ ಅವರೊಂದಿಗೆ ಸಂದರ್ಶನ. ಮೇಕೆಗಳಲ್ಲಿ ಜಮುನಾಪರಿ ಬ್ರೀಡ್ ಅಂತ ಇದೆ, ಅದನ್ನೇ ಜಾಸ್ತಿ ಇಲ್ಲಿ ಸಾಕ್ತಾ ಇರೋದು, ಬಾಕಿ ಅಂತ ಲೋಕಲ್ ತಳಿಗಳು ಜಾಸ್ತಿ ಇಲ್ಲಿ ಸಾಕ್ತೀವಿ. ಸಾಮಾನ್ಯವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಸ್ಥಳೀಯ ತಳಿಗಳೇ ಜಾಸ್ತಿ ಅಲ್ವೇ? ಹೌದು, ದನಗಳಿದ್ದಂಗೆ ನಮಗೆ HF ಬ್ರೀಡ್ ಅಂತ ಬರುತ್ತೆ, ಅಥವಾ ವಿದೇಶಿ ತಳಿಗಳಲ್ಲಿ HF ಬ್ರೀಡ್ ಅಂತ ಹೇಳ್ತೀವಿ, ಅಥವಾ ಜರ್ಸಿ ತಳಿಗಳು ಅಂತ ಹೇಳ್ತೀವಿ. ಆಮೇಲೆ ಗರ್ ಅಂತ ಬರುತ್ತೆ ಲೋಕಲ್ಲು, ಹಳಿಕಾರ್ ಬರುತ್ತೆ, ಮಲೆನಾಡು ಗಿಡ್ಡ, ಸುಮಾರು ತಳಿಗಳು ನಮಗೆ ದನಗಳಲ್ಲಿ ಸಿಗುತ್ತೆ. ಎಮ್ಮೆಗಳಲ್ಲಿ ನಮ್ಗೆ ಲೋಕಲೇ ಸಿಗೋದು. ಮುರ್ರಾ ಮತ್ತು ಸುರ್ತಿ ಅಂತ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅಷ್ಟೊಂದು ಅದು ಡೆವಲಪ್ ಆಗಿಲ್ಲ. ಎಮ್ಮೆಗಳಲ್ಲಿ ದನಗಳಲ್ಲಿ ಜಾಸ್ತಿ ಬ್ರೀಡ್ಗಳು ತಳಿಗಳು ಡೆವಲಪ್ ಆಗಿದ್ದಾವೆ. ಕುರಿಗಳಲ್ಲಿ ನಮಗೆ ಲೋಕಲ್ ತಳಿಗಳು ಮತ್ತು ಮೇಕೆಗಳು ಲೋಕಲ್ ತಳಿಗಳು ಜಾಸ್ತಿ ಇರೋದು. ನಾನು ಹೇಳ್ದಂಗೆ ಜಮುನಾಪುರಿ ಒಂದು ಬ್ರೀಡ್ ಒಂದು ಈಗ ಸಾಕ್ತಾ ಇದೆ, ಹೊಸದಾಗಿ ಬರ್ತಾ ಇದೆ. ಕುರಿಗಳಲ್ಲಿ ನಮಗೆ ಲೋಕಲ್ ಬ್ರೀಡ್ ಒಂದೇ, ಮತ್ತು ಜೊತೆಗೆ ಬನ್ನೂರು ತಳಿಯ ಬನ್ನೂರಾದಂಥದ್ದು ಅದು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ, ಅದೆರಡೇ ಇರೋದು. ಸಾಮಾನ್ಯವಾಗಿ ಕುರಿ ಮೇಕೆಗಳನ್ನು ವ್ಯವಸಾಯಕ್ಕೆ ಜೊತೆಯಾಗಿ ಸಾಕಣೆ ಮಾಡ್ತಾ ಇದ್ರು ಅಲ್ವೇ? ಅವಾಗ ಅವುಗಳ ಆಹಾರ ವಿಧಾನನೇ ಬೇರೆ ತರ ಇತ್ತು. ಹೌದು, ಆದ್ರೆ ಈಗ ಅದನ್ನೇ ಒಂದು ಉಪಕಸಬಾಗಿ ಮಾಡ್ಕೊಂಡಿದ್ದಾರೆ ವಿದ್ಯಾವಂತ ಯುವಕರು. ಇವತ್ತು ಸ್ಟಾಲ್ ಫೆಡ್ ಫಾರ್ಮಿಂಗ್ ಗಳನ್ನ ಮಾಡಿಕೊಂಡು ಕಟ್ಟಿ ಸಾಕ್ತಾ ಇದ್ದಾರೆ. ಹೇಗೆ ಈ ಬೆಳವಣಿಗೆ ತಮಗನ್ಸುತ್ತೆ, ಯಾವ ರೀತಿ ಇದು ಪ್ರಯೋಜನ ಆಗಬಲ್ಲದು ಅಂತ ಅನ್ಸುತ್ತೆ? ಸಾಮಾನ್ಯವಾಗಿ ಏನಾಗಿದೆ ಅಂದರೆ ಅಂತ ಹೊಸದಾಗಿ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಕುರಿಗಳದ್ದು ಮೇಕೆಗಳಿಗೆ ಯಾವುದಿಷ್ಟ ಯಾವುದಿಷ್ಟಪಟ್ಟು ತಿಂತವೆ ಅದು ಸರಿಯಾಗಿ ಗೊತ್ತಿರೋಲ್ಲ. ಸೊ ರೈತರು ಸ್ವಲ್ಪ ಸುಮಾರಾಗಿ ಗೊತ್ತಿರುತ್ತೆ. ಕುರಿಗಳು ಸಾಮಾನ್ಯವಾಗಿ ನೆಲ ಮೇವನ್ನು ಜಾಸ್ತಿ ತಿಂತವೆ, ಮೇಕೆಗಳು ಜಾಸ್ತಿ ಸೊಪ್ಪನ್ನ ಇಷ್ಟಪಡ್ತವೆ. ಸೊ ಅದನ್ನು ತಿಂದಾಗ ಜಾಸ್ತಿ ಬೆಳವಣಿಗೆ ಆಗೋ ಚಾನ್ಸಸ್ ಉಂಟು. ಜೂನ್ 15 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಲಾಭದಾಯಕ ಕುರಿ ಉದ್ಯಮಕ್ಕೆ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ. ಮೈಸೂರು ಜಿಲ್ಲಾ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ. ಜೂನ್ 20 ಮಂಗಳವಾರ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಹಾಗೂ ಸಸ್ಯಜನ್ಯ ಪೀಡೆನಾಶಕಗಳ ಬಳಕೆಯನ್ನು ಕುರಿತು ಚಾಮರಾಜನಗರದ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗೆ ಸಂದರ್ಶನ. ಸರ್, ಕೀಟ ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳಷ್ಟು ಸಮಗ್ರ ವಿಧಾನಗಳ ಮುಖಾಂತರದಿಂದ ನಾವು ಮಾಡಬಹುದು. ಉದಾಹರಣೆಗೆ ನಾವು ಕೀಟನೇ ತಗೊಳ್ಳೋದಾದ್ರೆ ಕೀಟ ಮತ್ತು ರೋಗಗಳಿಂದ ಇಟ್ಕೋಬೇಕಾದ್ರೆ ಯಾವುದೇ ಒಂದು ಬೆಳೆ ಬೆಳೆಕ್ಕಿಂತ ಮುಂಚೆ ಮಾಗಿ ಉಳುಮೆ ಮಾಡಿ ಅಂತ ಪ್ರಾರಂಭ ಮಾಡ್ತೀವಿ. ಉದಾಹರಣೆ ಇಷ್ಟೇ, ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಲ್ಲಿರ್ತಕ್ಕಂಥ ಕೋಶಗಳು ಸಾಯ್ತವೆ ಅಂತಕ್ಕಂಥ ಕೀಟವು. ರೋಗದ ಅಂಶ ಏನಾದರೂ ಇತ್ತಂದ್ರೆ ಅದರ ಮೈಸಿಲಲ್ಲಿ ಗ್ರೋತ್ ಅಂತ ಹೇಳ್ತೀವಿ, ಅದರ ಪ್ರಮಾಣ ಬಿಸಿಲಿಗೆ ಪ್ರಕೃತಿಗೆ ಸಾಯ್ತದೆ, ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಅಲ್ಲಿಂದನೇ ಪ್ರಾರಂಭ ಆಗ್ತದೆ. ಬಿಸಿಲಿಗೆ ಆದ್ರಿಂದ ಸ್ವಲ್ಪ ಅದರ ಪ್ರಮಾಣ ಕಡಿಮೆ ಆಗ್ತದೆ ಅಂತ, ಪ್ರಕೃತಿಗೆ ಕಡಿಮೆ ಆಗ್ತಕ್ಕಂಥದ್ದು. ಅದಕ್ಕೆ ಬೇಸಿಗೆ ಉಳುಮೆ ಮಾಡಿ, ಅದರ ಮಾಗಿ ಉಳುಮೆ ಮಾಡಿ ಅಂತಕ್ಕಂಥದ್ದು. ಆಮೇಲೆ ತೋಟಗಳನ್ನಾಗಲಿ ಜಮೀನುಗಳಾಗಲಿ ಕ್ಲೀನಾಗಿ ಇಟ್ಕೊಂಡಿರಿ, ಬದುಗಳು ಕ್ಲೀನಾಗಿರಲಿ. ಬೀಜಗಳನ್ನ ತೊಗೊಳ್ಬೇಕಾದ್ರೆ ರೋಗರಹಿತ ಬೀಜಗಳನ್ನು ಬಳಸಿ ಅಂತಕ್ಕಂಥದ್ದು. ಹಾಗೂ ತಳಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಿಮಗೆ ರೋಗ ತಡ್ಕೊಳ್ತಕ್ಕಂಥ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನ ಬಳಸಿ ಅಂತಕ್ಕಂತ ಹೇಳ್ತಕ್ಕಂಥದ್ದು. ಇವೆಲ್ಲವೂ ಎಲ್ಲ ಒಂದು ಭಾಗದ ಅಂಶಗಳು. ಇವೆಲ್ಲವೂ ಏನಿದ್ದಾವೆ ಅಂತಂದರೆ ವಿವಿಧ ವಿಧಾನಗಳನ್ನ ಹಿಡ್ಕೊಂಡ್ರೂ ಕೂಡ ಕಡೆಯದಾಗಿ ಬಳಸ್ತಕ್ಕಂಥದ್ದು ಕೀಟನಾಶಕ ರೋಗನಾಶಕಗಳು ಲಾಸ್ಟಿಗೆ ಬಳಸಬೇಕು ಅಂತಕ್ಕಂಥ ನಿಯಮ. ಬಟ್ ದುರದೃಷ್ಟವಾಗಿ ಏನಾಗಿದೆ ಅಂತಂದರೆ ಈ ಕಳಿಗೆ ಬಳಸಬೇಕಾದಂಥ ವಿಚಾರಗಳನ್ನು ಈಗ ಮೊದಲೇ ಹಂತಕ್ಕೆ ತಂದುಬಿಡ್ತಾರೆ ರೈತರು. ಹಾಗಂದರೆ ಯಾರು ಮುನ್ನೆಚ್ಚರಿಕೆಯಾಗಿ ಯಾರು ಮಾಡ್ತಾ ಇಲ್ಲ. ಯಾವುದೇ ಒಂದು ಬೆಳೆಯೊಳಗೆ ಕೀಟ ಮತ್ತು ನಿರ್ವಹಣೆಗೆ ಏನು ಮುನ್ನೆಚ್ಚರಿಕೆ ಕ್ರಮಗಳು ತೊಗೋಬೇಕು ಅದನ್ನು ಮುನ್ನೆಚ್ಚರಿಕೆ ತೊಗೊಳ್ಳೋದಿಲ್ಲ, ಕೀಟಗಳು ಕಂಡ ಮೇಲೆ ತೊಗೊಳ್ಳೋಕೆ ಪ್ರಾರಂಭ ಮಾಡ್ತಾರೆ. ಅದು ಆಗಬಾರ್ದು ಅಂತಕ್ಕಂಥ ಕ್ಯೂರಿಟಿವ್ ಮೆಜರ್ಸ್ ಆಗಬಾರ್ದು ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಇಲ್ಲಿ ಭಾಳ ಉದ್ದೇಶ ಸರ್. ಇಲ್ಲಿ ಜೂನ್ 21 ಬುಧವಾರ ಚಾಮರಾಜನಗರ ಜಿಲ್ಲಾ ಕೃಷಿಕರಿಗೆ ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಾಮರಾಜನಗರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಮಧುಸೂದನ್. ಜೂನ್ 22 ಗುರುವಾರ ತೋಟಗಾರಿಕಾ ಬೆಳೆಗಳ ಸಸಿಗಳ ಲಭ್ಯತೆ ಹಾಗೂ ನಿಖರ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ರೈತರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮದ್ದೂರಿನ ತೋಟಗಾರಿಕಾ ಇಲಾಖೆಯ ನಿಖರ ಬೇಸಾಯ ತರಬೇತಿ ಉತ್ಕೃಷ್ಟ ಕೇಂದ್ರದ ಉಪನಿರ್ದೇಶಕರಾದ ಎಂಎಸ್ ರಾಜು. ಜೂನ್ 23 ಶುಕ್ರವಾರ ಮಂಡ್ಯ ಜಿಲ್ಲೆಯ ಕೃಷಿಕರಿಗೆ ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ವಿಎಸ್ ಅಶೋಕ್. ಜೂನ್ 24 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಜಯಣ್ಣ, ಅದೇನೋ ಇದ್ದದಂತಲ್ಲಪ್ಪ. ಏನಿದ್ದದಪ್ಪ? ಅದೆಂತದ ಟೂಬ್ ಅಂತಾರಂತೆ, ಆಮೇಲೆ ಬುಕ್ ಅಂತಾರಂತೆ. ಸೈಕಲ್ ಟೂಬು, ಆ ಟೂಬು, ಈ ಟೂಬು ಗೊತ್ತಕ್ಕಪ್ಪ. ಅದ್ಯಾವ್ದ ಯೂಟ್ಯೂಬ್ ಅನ್ನೋದು? ಕಮಲ ಕೇಳ್ತಾವಳಲ್ಲ, ಹೇಳವ ಇನ್ನೊಂದ್ಸರಿ. ಯೂಟ್ಯೂಬ್ ಕೇಳಿಲ್ವಪ್ಪ ಇದ? ಅದೇನೋ ಈಗ ಆಮೇಲೆ ಅದೆಂತದ ಬುಕ್ ಅದಂತಲ್ಲವ ಮುಖದ್ದು, ಫೇಸ್ಬುಕ್ ತಕಾಳಪ್ಪ. ಅದ್ ಯಾವ್ಯಾವ ಬುಕ್? ನನಗೇನ್ ಗೊತ್ತಪ್ಪ, ಸಾಲಿ ಪುಸ್ತಕವೇ ಕಂಡವನಲ್ಲ. ನಮ್ಮ ನಾವು ಈ ಸ್ಕೂಲ್ನಾಗ ಹೋಯ್ವಾಗ ಏನಾಯ್ತಿತ್ತಪ್ಪ, ಈ ಸಿಲೇಟ ಹಾಕೊಂಡ್ ಹೋಯ್ತಿದ್ದು ಬ್ಯಾಗ್ಗೆ ಸಿಲೇಟ್ ಗೊತ್ತು. ಚಂದ್ರಣ್ಣ, ಕೂಲಿ ಮಠದಾಗೆ ಮಳ್ಳ ಮೇಲೆ ತಿದ್ಸೋರು, ಬೆಳ್ಳೆಲ್ಲ ಕಿತ್ಕೋ ಹೋಯ್ತದೆ ಅಂತ ನಮ್ಮಪ್ಪ ಗಜ್ಗವ ಕತ್ರಿಸ್ಬಿಟ್ಟು ಬೆಳ್ಳಿಗಾಕವ. ನಂತರ ಪರಾಗ, ಬೇಸಾಯದ ಬದುಕು ಸರಾಗ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ರೈತ ಬಾಂಧವರೇ,